ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಇನ್ನೀಗ ರಂಗಸ್ವಾಮಿ ಮತ್ತು ಸಂಗಡಿಗರಿಂದ ಕೋಲಾಟದ ಪದ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನ ಹಾದಿ ಕೋಲಣ್ಣ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನ ಹಾದಿ ಕೋಲಣ್ಣ. ಹೇ ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನ ಹಾದಿ ಕೋಲಣ್ಣ. ಕೋಲು ಮಲ್ಲಿಗೆ ಕೋಲಣ್ಣ, ಕಳಗಲ್ಲ ಮೇಲೆ ಸೇಗವಿಸಿದ್ದ. ಮಲ್ಲಿಗೆ ಕೋಲಣ್ಣ, ಕೋಲು ಚಿನ್ನಾದಿ ಕೋಲಣ್ಣ. ಹೇ ಕಳಗಲ್ಲ ಮೇಲೆ ಗವಿಸಿದ್ದ, ಕೂತುಕೊಂಡು ಚೋಳೂರಿ ಗೋಲೆ ಏ ಬಾರುದಾನೋ. ಮಲ್ಲಿಗೆ ಕೋಲಣ್ಣ, ಕೋಲು ಚಿನ್ನಾದಿ ಕೋಲಣ್ಣ. ಹೇ ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಹೇ ಚೇಳೂರಿ ಗೋಲೆ ಏನಂತ ಬರುದಾನು, ಬಿದ್ರೆ ಚೊಳ್ಳ್ಯಾರ ಏ ದ್ವಾರಿ ಮಗ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಹೇ ಬಿದ್ರೆ ಚೊಳ್ಳ್ಯಾರ ತ್ವರಿ ಮಗ, ಬರಲಾಗಿ ಭೈರೋವನ್ ವಸತೇರು ಏ ಹರಿದಾವು. ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಹೇ ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಹೇ ಎಲ್ಲಾನಿ ತೇರು ಎಲ್ಲಾಗೆ ಹರಿದಾರೆ, ದಳ್ಳಾಳಿ ಕಾರ ಹೇ ಭಯರುವ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಹೇ ಎಲ್ಲಾನಿ ತೇರು ಮೆಲ್ಲಾಗೆ ಹರಿದಾರೆ, ದಳ್ಳಾಳಿ ಕಾರ ಏ ಭಯರುವ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಹೇ ದಳ್ಳಾಳಿ ಕಾರ ಭೈರೋವನ್ ವಸತೇರು, ಬೆಲ್ಲದಂಗಡಿಗೆ ಏ ಹರಿದಾವೋ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಹೇ ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಹೇ ದೊಡ್ಡ ದೊಡ್ಡ ಜೋಗಿ, ದೊಡ್ಡ ಮಂಡಲ ಜೋಗಿ, ದೊಡ್ಡ ಮಾರಾದಲ್ಲಿ ಏ ಹಸಿ ಪಾಡಿ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಹೇ ದೊಡ್ಡ ದೊಡ್ಡ ಜೋಗಿ, ದೊಡ್ಡ ಮಂಡಲ ಜೋಗಿ, ದೊಡ್ಡ ಮಾರಾದಲ್ಲಿ ಏ ಹಸಿ ಪಾಡಿ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಹೇ ದೊಡ್ಡ ಮಾರಾದಲ್ಲಿಪಾಡಿ ಭೈರುವ, ಹೋರಾಟ ಬೇಡ ಏ ನಡಿ ಬೇಗ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಹೇ ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಹೇ ಚಿಕ್ಕ ಚಿಕ್ಕ ಜೋಗಿ, ಚಿಕ್ಕ ಮಂಡಲ ಜೋಗಿ, ಚಿಕ್ಕ ಮರದಲ್ಲಿ ಏ ಹಸಿ ಪಾಡಿ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಹೇ ಚಿಕ್ಕ ಮರದಲ್ಲಿಪಾಡಿ ಬೈರುವ, ಹೋರಾಟ ಬೇಡ ಏ ನಡಿ ಬೇಗ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಕೈ ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಹೇ ಹರಗನ್ನ ಹೊರದಿದ್ದೆ, ಬುರಗನ್ನ ಹೊರದಿದ್ದೆ, ಅರಳು ಮಲ್ಲಿಗೆ ಏ ಮೂಡದಿದ್ದೆ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನಾದಿ ಕೋಲಣ್ಣ. ಹೇ ಹರಗನ್ನ ಹೊರದಿದ್ದೆ, ಬುರಗನ್ನ ಹೊರದಿದ್ದೆ, ಅರಳು ಮಲ್ಲಿಗೆ ಏ ಮೂಡದಿದ್ದೆ. ಇದ್ದೆ. ಕೋಲು ಮಲ್ಲಿಗೆ ಕೋಲಣ್ಣ, ಒಂದು ಕೋಲು ಚೆನ್ನಾಗಿ ಕೋಲಣ್ಣ. ಏ ಹರಳು ಮಲ್ಲಿಗೆ ಮುಳದಿದ್ದೆ ಭೈರುವ, ನದಿಯೊಳ್ಳೆದೆಂದು ಏನೇಲು ಗೊಂಡೆ. ಕೋಲು ಮಲ್ಲಿಗೆ ಕೋಲಣ್ಣ, ಒಂದು ಕೋಲು ಚೆನ್ನಾಗಿ ಕೋಲಣ್ಣ. ಏ ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನ ಹಾದಿ ಕೋಲಣ್ಣ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನ ಹಾದಿ ಕೋಲಣ್ಣ. ಏ ಕುರಿಯ ಕಾಯ್ತೀಯ ಮರಿಗೊಲ್ಲ ತರುತ್ತೀಯ, ಧರಿಯ ಕಂಬಳಿಯ ಏನೇ ಯೋತಿಯ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನ ಹಾದಿ ಕೋಲಣ್ಣ. ಏ ಕುರಿಯ ಕಾಯ್ತೀಯ ಮರಿಗೊಲ್ಲ ತರುತ್ತೀಯ, ಕರಿಯ ಕಂಬಳಿಯ ಏನೇ ಯೋತಿಯ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನ ಹಾದಿ ಕೋಲಣ್ಣ. ಏ ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನ ಹಾದಿ ಕೋಲಣ್ಣ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನ ಹಾದಿ ಕೋಲಣ್ಣ. ಏ ಕುರಿಯ ಕೈಲಾರೆ ಮರಿಗೊಲ್ಲ ತರಲಾರೆ, ಕರಿಯ ಕಂಬಳಿಯ ಏನೇ ಯೋಲಾರೆ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನ ಹಾದಿ ಕೋಲಣ್ಣ. ಏ ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನ ಹಾದಿ ಕೋಲಣ್ಣ. ಕೋಲು ಮಲ್ಲಿಗೆ ಕೋಲಣ್ಣ, ಮುದ್ದು ಕೋಲು ಚಿನ್ನ ಹಾದಿ ಕೋಲಣ್ಣ. ಏ ಹಾಡ ಕಾಯ್ತೀಯ ಸೊಪ್ಪನ್ನು ತರುತ್ತೀಯ, ಜಾಡ ಗಂಬಳಿಯ ಏನೇ ಯೋತಿಯ. ಕೋಲು